ಇಲ್ಲಿ ಗ್ರಾಮ ಸೇವಕರು ಅಂತ ಇದ್ರು. ಅವರು ಈ ಒಂದೇ ತಳಿ ಹಾಕಂತ ಹೋದ್ರೆ ಸರಿ ಬರಲ್ಲಪ್ಪ, ಬೇರೆ ಬೇರೆ ತಳೆ ಮಾಡ್ರಿ ಅವ್ರು ಹೇಳದ್ರಿಂದ ನಾವು ಬೇರೆ ತಳೆ ಹಾಕಿದ್ರು. ಜ್ಯೋತಿ, ಜಯ ಇವೆಲ್ಲ ಬೆಳೆದಿದ್ವಿ, 1001 ಹಿಂಗೆಲ್ಲ ಬೆಳೀತಿದ್ವಿ. ಇದನ್ನೆಲ್ಲ ಬೆಳೀತಾ ಇದ್ರಿ, ನಂತರವಾಗಿ ಜೊತೆ ಕಬ್ಬು ಕೂಡ ಬೆಳೀತಾ ಇದ್ದೆ ಅಂತ ಹೇಳಿದ್ರಿ, ಅದ್ರದ್ದು ಒಂದು ಕೃಷಿ ಬಗ್ಗೆ ಏನ್ ಹೇಳ್ತೀರಿ? ಅದು ಕಬ್ಬು ಅಷ್ಟೇ ಸರ್, ಎಲ್ಲ ಬೀಜ ಕಬ್ಬು ತರಿಸ್ಬಿಟ್ಟು ತರಿಸಿ ಅದ್ರ ಮೇಲೆ ಇಟ್ಟಿಟ್ಟು ಉದ್ದ ಕಡಿತಿದ್ವಿ, ಒಳ್ಳೆ ಮಾಗಿ ಮಾಡಿ ಕೂಪರ್ ಹೊಡೆದು ಆ ಸಾರಿ ನೆಟ್ಕಂತ ಹೋಗ್ತಿದ್ವಿ. ಅದು ತಿಂಗಳೊತ್ತಿಗೆ ಮೊಳಕೆ ಬರೋವು. ಗೊಬ್ಬರ ಇತ್ತಲ್ಲ ಸೀಮೆ ಗೊಬ್ಬರನೇ ಒಂದು ಸಸ್ಯ ಸ್ವಲ್ಪ ಹಾಕ ಹೋಗ್ತಿದ್ವಿ ಸುಫಲ, ಅದು ಚೆನ್ನಾಗಿ ಬರೋದು. ಆಮೇಲೆ ಕೊಚ್ಚಿಕೊಡ್ತಿದ್ವಿ, ಆಮೇಲೆ ಬೇಸಿಗೆ ಕಾಲದಾಗೆ ಎಲ್ಲ ಪುಡಿ ಮಾಡಿಬಿಡ್ತಿದ್ವಿ ಮಣ್ಣು, ಕೂಪರ್ ಹೊಡೆದು ಕೈ ಬಿಟ್ಬಿಟ್ರೆ ಮುಗಿದು ಹೋಗ್ತದು. 50-60 ತನಕ ಕಬ್ಬು ಬೆಳೆದಿದೆ. ಈ ಬಾರಂದೂರು ಕಡೆ ಇರತಕ್ಕಂತ ವಾತಾವರಣದಲ್ಲಿ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅಂತ ನೀವು ಬೆಳೀತಾ ಇದ್ರಿ? ಕಬ್ಬು ಇಳುವರಿ ಚೆನ್ನಾಗಿ ಬರ ಕಡಿತು, ಕಬ್ಬು ಬೆಳೆ ಕಡಿದ್ವಿ. ಭತ್ತಕ್ಕಿಂತನೂ ಕಬ್ಬು ಚೆನ್ನಾಗಿ ಬಂತು ಬೆಳೆ, 50 ತನಕ ಬಂತು. ಭತ್ತದಿಂದ ಸಡನ್ ಕಬ್ಬಿಗೆ ಹೋದ್ರಿ ಅಂತ ಹೇಳಿದ್ರಿ, ಏನಕ್ಕೋಸ್ಕರ ಹೋದ್ರಿ? ಪೇಪರ್ ಟೌನ್ ಆಗಿ ಸಕ್ಕರೆ ಕಾರ್ಖಾನೆ ಆತು, ಅದರಿಂದ ಚೆನ್ನಾಗಿ ಬರ್ತಿದ್ದೆ ಅಂತಂದು ಮಾಡಿದ್ವಿ. 2 ಎಕರೆ ಕಬ್ಬು, 2 ಎಕರೆ ಭತ್ತ ಹಿಂಗ್ ಮಾಡ್ತಾ ಇದ್ವಿ. ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ ಆ ಸಮಯದಲ್ಲಿ? ಎರಡೂ ಒಟ್ಟಿಗೆ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ, ಯಾವ ತರ ಮಾಡ್ತಿದ್ರಿ? ಇದು ಬೇಸಿಗೆ ಕಾಲದಾಗ ಹಾಕಿದ್ವಿ, ಅದು ಮಳೆಗಾಲದ ಮಾಡ್ತಿದ್ವಿ. ಬೇಸಿಗೆಗೂ ಭತ್ತ ಮಳೆ ಮಾಡ್ಕೊಂಬಿಟ್ಟು ಭತ್ತ ಬೆಳೆ ಮಾಡ್ತಿದ್ವಿ, ಚೆನ್ನಾಗಿ ಬರೋ. ಕಬ್ಬು ಮಾಡ್ರಿ ಅಂತ ಯಾರು ಹೇಳಿದ್ರು ತಮ್ಗೆ? ಇವರು ಫೀಲ್ಡ್ ಮ್ಯಾನ್ಗಳು ಬರೋರಲ್ಲ, ಕಬ್ಬು ಮಾಡ್ರಿ ನಾವು ತೋರಿಸ್ಕೊಡ್ತೀವಿ ಅಂತಂದು ಬಂದು ಒಂದು ದಿವಸ ತೋರಿಸ್ತರು. ನಾವು ಬೆಳೀತಾ ಇದ್ವಿ ಮೊದಲು, ಅದರಿಂದ ಅವರು ಬಂದು ಹೇಳಿದ್ಮೇಲೆ ನಾವು ಆ ರೀತಿ ಮಾಡಕ್ಕಡಿದ್ವಿ. ಮಾಡಿದ್ಮೇಲೆ ಏನನ್ನಿಸ್ತು ನಿಮಗೆ? ನಮಗೇನು ಅನಿಸ್ತಿಲ್ಲ, ಚೆನ್ನಾಗಿ ಬರ್ತಿತ್ತು, ಬೆಳ್ಕೊಂಡು ಹೋಗ್ತಿದ್ವಿ, ಅಲ್ಲಿ ಸಾಗಾಣಿಕೆ ಮಾಡ್ತಿದ್ವಿ. ಅಂದ್ರೆ ಖರ್ಚಿನ ಬಗ್ಗೆ ಮಾತಾಡಿದ್ರೆ, ಭತ್ತಕ್ಕೆ ಎಷ್ಟು ಖರ್ಚು ಬಂತು, ಎಷ್ಟು ನಿಮಗೆ ಲಾಭ ಜಾಸ್ತಿ ಆಯ್ತು ಅಥವಾ ಖರ್ಚೇ ಜಾಸ್ತಿ ಆಯ್ತು? ಜಾಸ್ತಿ ಬರ್ತದೆ ಸರ್, ನಾವು ಮಾಡಿರೋಂತ ಖರ್ಚುಗಳು ನಮಗೆ ಸಿಗಲ್ಲ ಸರ್. ನಾ ಭಾರಿ ನೋವುನ ತಿಂದಿದ್ದೀವಿ, ಬೆಳೆ ಭಾರಿ ಖರ್ಚು. ಈಗ ಎಲ್ಲ ಮಾಡ್ಕೊಂಡು ಹೋದ್ರು ನಮಗೆ ಸಿಗೋದೇನು 300-400 ರೂಪಾಯಿ ರೈಟು. ಈಗೇನೋ 1,500 ಇತ್ತು, ಅವ ನಮಗೆ 1,200 ಕೊಡ್ತಿದ್ದು. ಆದ್ರಿಂದ ಇವು ಯಾಕೋ ಸರಿಯಾಗಲಿಲ್ಲ ಅಂತಂದು ಅಡಿಕೆ ಹಾಕಿ ಕಡಿದ್ವಿ, ಅಡಿಕೆ ನಾವೇ ಸ್ವಂತ ಬೆಳೀತಿದ್ವಿ. ಅಂದ್ರೆ ಕಬ್ಬಿಗೂ ಒಂದು ಒಳ್ಳೆ ರೇಟ್ ಸಿಕ್ತಿತ್ತು ಅವಾಗೆಲ್ಲ, ಯಾಕೆ ಸಡನ್ ಆಗಿ? 280-90 ಅಷ್ಟೇ ರೇಟ್ ಅವಾಗ. ಆಮೇಲೆ ಈ ಹಂಗು ಹಿಂಗು 2,000 ಹೋಯ್ತು, ನಮಗೆ ಸಿಕ್ತಿದ್ದೆ 1,600, ಅದ್ರ ಮೇಲೇನು ಸಿಕ್ತಿರಲ್ಲ, ನಾವು ಮಾಡಿರೋ ಕೂಲಿ ಹುಟ್ಟತಿರಲಿಲ್ಲ. ಅದ್ರ ಖರ್ಚೆಲ್ಲ ನಿಮ್ದೇ ಅಲ್ಲಿ ತಗೊಂಡೋಗೋ ತನಕ? ಹ್ಞೂ, ನಮ್ಮದೇ ಖರ್ಚು. ಅವರು ನಾವು ಕಬ್ಬು ಅಲ್ಲಿ ತಾನು ಸಾಗಾಣಿಕೆ ಮಾಡಿದ್ಮೇಲೆ ನಮಗೆ ದುಡ್ಡು ಕೊಡೋರು ಕೂಲರಿಗೆ ಕೊಡ್ತಿದ್ವಿ. ಅಷ್ಟು ನಿಮಗೇನು ಸಿಕ್ತಿರ್ಲಿಲ್ಲ? ನಮಗೇನು ಸಿಕ್ತಿರಲಿಲ್ಲ, ಕೊನೆಗೆ ಫೈನಲ್ ಆದಮೇಲೆ ಒಂದು 50,000-30,000 ಸಿಗೋದು. ಅಂದರೆ ವರ್ಷದಲ್ಲೆಲ್ಲ ಬೆಳೆದ್ರೆ ತಮಗೆ ಎಷ್ಟು ಖರ್ಚು ಎಷ್ಟು ಬರ್ತಿತ್ತು ಅಂತ ನಿಮ್ಮ ಅಂದಾಜು? ನಮ್ದು 20-25 ತನಕ ಹೋಗೋದ್ರಿ. ಕಡೆಗೆ ಒಂದು 30,000 ಉಳಿತಿತ್ತು? 30,000 ಉಳಿತಿರ್ಲಿಲ್ಲ, ಒಂದು 20 ಉಳಿತಿತ್ತು. ಬೇಜಾರು ಅನಿಸ್ತಿರ್ಲಿಲ್ವಾ? ಬೇಜಾರ ಇನ್ನೇ ಮಾಡಕ್ ಹೋಗ್ತಿ, ನಮ್ಮ ಹಣೆ ಬರ ಅನ್ನೋದು ಸುಮ್ಮನೆ ಇರೋದು. ಅಷ್ಟಾದ್ರೂ ಅದನ್ನೇ ಬೆಳೀತಿದ್ರಿ ಸರ್ ತುಂಬಾ ವರ್ಷ? ಅದನ್ನೇ ಬೆಳೀತಾ ಇದ್ವಿ. ಈ ಅಡಿಕೆ ಬಗ್ಗೆ ಆಸಕ್ತಿ ಬಂದಿದ್ಯಾ ಏನಕ್ಕೋಸ್ಕರ? ಅದು ಏನು ಅಂದ್ರೆ, ಬೆಳೆ ಒಂದೇ ಸಲ ಸಿಕ್ತಿತ್ತು. ನಾವೀಗ ಅಡಿಕೆ ಡಿಸೆಂಬರಿಗೆ ಅಡಿಕೆ ಕೊಯ್ತೀವಿ, ಶ್ರಾವಣ ಕಳೆದೇ ಸಣ ಕೊಯ್ಯಕ್ಕೆ ನಿಂತ್ಕೊಂತೀವಿ, ಅವ್ರು ಕೊಡ್ತೀವಿ, ಅವ್ರು ಕೊಯ್ಕೊಂಡು ಹೋಗ್ತಾರೆ, ನಮಗೆ ಒಂದೇ ಸಲ ಲೆಕ್ಕ ಮಾಡಿಕೊಡ್ತಾರೆ, 100,000 ಏನೋ ಇಸ್ಕೊಂತೀವಿ ಮಾಡಿಕೊಡ್ತೀವಿ. ಅವರು ತಗೊಂಡೋಗಿ ಬೇಯಿಸಿ 12 ಕೆಜಿ ಅಂತ ಅಡಿಕೆ ಕೊಟ್ಟಿದ್ದೀವಿ. ಆ ಕಡೆ ಎಲ್ಲ 13 ಕೆಜಿ 14 ಕೆಜಿ ಅಂತಾರೆ. ಇಲ್ಲಡ, ಅದು ಉಳಿಯಲ್ಲ. ನಮಗೆ ರೈತರಿಗೆ 12 ಕೆಜಿ, ಅವರಿಗೆ 14-15-16 ತನಕ ಬರ್ತೈತಿ. ಅಡಿಕೆ ಕೃಷಿ ಬಗ್ಗೆ ಮಾತಾಡೋದಾದ್ರೆ, ಅಡಿಕೆ ಸಸಿನ ಹೇಗ್ ಮಾಡಿದ್ರಿ, ಎಲ್ಲಿಂದ ತಂದ್ರಿ, ಯಾವ ರೀತಿ ನಿಮ್ಮ ಒಂದು ಜಮೀನನ್ನ ಹದ ಮಾಡ್ಕೊಂಡ್ರಿ, ಯಾವ ಸೀಸನ್ ಅಲ್ಲಿ ನೀವು ಅದನ್ನ ನಾಟಿ ಮಾಡ್ತೀರಿ, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಶಿವರಾತ್ರಿ ಮುಂದ್ಗಡೆಗೆ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರ್ತಿತ್ತು. ಅಡಿಕೆ ಏನಕ್ಕೋಸ್ಕರ? ಯಾತಿಗೆ ಅಂತಂದ್ರೆ ಅವಾಗ ಹದ ಒಳ್ಳೆ ಚೆನ್ನಾಗಿ ಸಿಕ್ತಿತ್ತು ನಮಗೆ. ಆಮೇಲೆ ಎಲ್ಲ ಸಮ ಮಾಡ್ಕೊಂಬಿಟ್ಟು ಒಂದಡಿ ಗುಂಡಿ ಹೊಡಿತೀವಿ, ನೆಟ್ಕೊಂತ ಹೋಗ್ತೀವಿ. ಒಂದು ಎರಡು ವರ್ಷ ಅಲ್ಸಂದೆ ಪಲ್ಸಂದೆ ಹಾಕ್ಕಂದು ಬೆಳ್ಕೊಂತ ಇರ್ತೀವಿ. ರಾಗಿ ಬೆಳೆದಿದ್ದೀವಿ, ಒಂದು 6 ಚೀಲ 7 ಚೀಲ ರಾಗಿ ಆಗೋದು. ಹಿಂಗೆಲ್ಲ ಏನೇನೋ ಮಾಡ್ಕೊಂಡು ಹೋಗೋದು. ಸಸಿ ಎಲ್ಲಿಂದ ತಂದ್ರಿ? ಯಾವುದು ಗೋಟ್ ಅದು? ಅದು ನಾಟಿ ಇತ್ತಳೆ ತರೀಕೆರೆ ನಮ್ಮ ಅವ್ರ ತೋಟದಾಳಿಂದನೆ ತಗೊಂಬಂದು ಸೊಸೆ ಮಾಡ್ಕೊಂಡು ಹಾಕಿರೋದು. ಎಷ್ಟು ವರ್ಷದ ಮರದ್ದು? ಅದಲ್ಲೇ 35 ವರ್ಷದ ಮರ. ಯಾವ ರೀತಿ ಕಂಡುಹಿಡಿತೀರ ಇದಿಷ್ಟು, ಇದು 35 ವರ್ಷದ ಮರನೇ ಈ ಮರದ್ದೇ ಕೋಟ್ ಆಗ್ಬೇಕು ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ನಮ್ಗೆ? ನಮ್ಮ ಅವರಿಗೆಲ್ಲ ಚೆನ್ನಾಗಿ ಬರ್ತೈತೆ. ನಮ್ಮ ಹೆಣ್ಕೊಟ್ ಮಾವರು ಅವರೆಲ್ಲ ಹೇಳೋರು, ಇಂಥ ಮರದ ಕಾಯಿ ಆದರೆ ಚೆನ್ನಾಗಿ ಬರ್ತವೆ ಅಂತ ಹೇಳಿದ್ಕೆ ಅವ್ರು ತಮ್ಮಂದು ಕೊಟ್ಟಮೇಲೆ ಮಾಡಿ ಒಂದು 3/4 ಎಕರೆ ಕುಂದಿರ್ಸಿದ್ದೆ. ಆವಾಗಲಿಂದ ಅಲ್ಲೇ ತಾಮರೋದು ಹಾಕೋದು ಹಿಂಗೆ ಮಾಡ್ಕೊಂತ ಈಗ ಒಂದು 3.5 ಎಕರೆ ಈಗ ಬಂದಿದ್ದೆ. ಇನ್ನೊಂದು 2 ವರ್ಷ ಬೇಕು. ಕೆಲವು 1.5 ಎಕರೆ ಒಂದು 70-80 ಚೀಲ ಅಡಿಕೆ ಹೋದ್ರೆ. ಈ ಅಡಿಕೆ ಸಸಿ ಮಾಡೋ ವಿಧಾನದ ಬಗ್ಗೆ ಹಿಂಗೆ ಯಾವ ರೀತಿ ಮಾಡಿದ್ರಿ? ಮಣ್ಣು ತರಿಸಿ ಮನೆ ತೆಗೆ ಕಡೋದು, 1 ಕೆಜಿ ಪಾಕೆಟು ಇಟ್ಟಿರ್ತಲ್ಲ ಪಾಕೆಟು ಮಾಡಿಬಿಟ್ಟು ಅದಕ್ಕೆ ಗೋಟ್ ಊರೋದು. ಗೋಟ್ ಊರಿ ಅದು ಈ ಆಸ್ತಿ ಬಂದ ಮೇಲೆ ಒಂದು 6 ತಿಂಗಳು ಸಸಿನ ನಾವು ಕುಂದರಿಸ್ತಿದ್ವಿ. ಆ ಗೋಟನ್ ಯಾವ ರೀತಿ, ಎಷ್ಟು ದಿನ ಆದ್ಮೇಲೆ ಅದು ಮೊಳಕೆ ಬರೋದು? ಬರ್ತಿತ್ತು ಮೊಳಕೆ 3 ತಿಂಗಳಿಗೆ ಬಂದ್ರೆ ನಾವು ಒಂದು 15-20 ದಿವಸ ಇಷ್ಟು ಬಂದೆ ಸಣ್ಣ ಪಾಕೆಟ್ ಮಾಡಿಬಿಟ್ಟು ಅದರೊಳಗೆ ಒಂದೊಂದೇ ಊರಿ ಬೆಳೆಸ್ತೀವ್ರಿ. ಅದರಿಂದ ಚೆನ್ನಾಗಿ ಒಂದು 1 ವರ್ಷದ ತನಕ ಬಿಡ್ತೀವಿ. ಆದರೆ 1 ವರ್ಷದ ಮೇಲೆ ನೆಲ ಅಚ್ಚುಕಟ್ಟು ಮಾಡ್ಕೊಂಬಿಟ್ಟು ಗುಂಡಿ ಹೊಡ್ಕೊಂಬಿಟ್ಟು ನೆಡ್ತೀವಿ. ನೆಲ ಅಚ್ಚುಕಟ್ಟು ಅಂತ ಹೇಳಿದ್ರಿ, ಯಾವ ರೀತಿ ಹದ ಮಾಡ್ತೀರಿ? ಒಣ ಭೂಮಿ ಒಳಗೆ ಹದ ಮಾಡೋದು, ನೀರು ಹಾಸ್ಕೊಂಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಬಿಟ್ಟು ಕೊಳ್ಳ ಹೊಡ್ಕೊಂಬಿಟ್ಟು ಆಮೇಲೆ ಒಂದೊಂದೇ ಗುಂಡಿ ಹೊಡ್ಕೊಂಡು 9 ಅಡಿ ದಯ ಆದರೆ 500 ಗಿಡ ಕುಂದಿರ್ತಾವ, 8 ಅಡಿ 650 ಕುಂದಿರ್ತಾವ. 8 ಅಡಿ ದಯ ಆದರೆ? 8 ಅಡಿ ದಯ ಅಂದರೆ 650 ಕುಂದಿರೋದು ಸಹಿ. ಈ 9 ಅಡಿ ದಯ ಅಂದರೆ 550. ಎಕರೆಗೆ ಎಷ್ಟು ಹಾಕಿದಿರಿ? 550 ಗಿಡ ಕುಂದಿರ್ತೀವಿ 9 ಅಡಿ ದಯ ಆದರೆ. 8 ಅಡಿದು ಐತಿ ಅದು 650 ಕುಂತೀವ. ನಿಮ್ದು 550 ಗಿಡ ಹಾಕಿದಿರ? ಸಸಿನ ಬಿಸಿಲಲ್ಲಿ ಮಾಡಿದ್ರು ಅಥವಾ ತಂಪು ಜಾಗದಲ್ಲಿ ಬೆಳೆಸಿದ್ರು? ನಾವು ಒಂದ್ ಸ್ವಲ್ಪ ಬಿಸಿಲೇ ಮನೆ ತಾನೇ ಬೆಳೆಸಿದ್ದು. ನೀರು ಹೊಯ್ತೀವಿ, ವಾರಕ್ಕೊಂದೊಂದ್ಸಲ ನೀರ್ ಹಾಕಂತ ಇದ್ರೆ ಈ ಆಸ್ತಿ ಬಂದ್ರೆ ಸಾಕು. ನೆಟ್ಟಿದೀವಿ ಸಸಿ ನೆಟ್ರಿ, ಅದಕ್ಕೆ ಯಾವ ರೀತಿ ಪೋಷಣೆ ಮಾಡ್ಕಂತ ಬಂದ್ರಿ, ವಿಧಾನಗಳು ಅದನ್ನ ಹೇಳಿ. ಒಂದ್ ಸ್ವಲ್ಪ ದನಿ ಗೊಬ್ಬರ ಹಾಕೋದು, ಅದ್ರ ಮೇಲೆ ಒಂದೊಂದಿಷ್ಟು ಸುಪಾಲ ಕೊಡ್ತಿದ್ವಿ. ಆಮೇಲೆ ರಸಾಯನ ಗೊಬ್ಬರ ಅಂತಂದು ಸಾವಯವ ಗೊಬ್ಬರ ಅಂತ ಬರ್ತೈತಿ, ಅದು ಇಟ್ಟು ಹಾಕ್ತಿದ್ವಿ. ಹಿಂಗೆಲ್ಲ ಮಾಡ್ಕೊಂಡು ಚೆನ್ನಾಗಿ ಬಂದೀವಿ. ಎಷ್ಟು ವರ್ಷದ ಗಿಡಗಳು ಈಗ ಹಾಕಿರೋದು? 1.5 ವರ್ಷಕ್ಕೆ ನಾವು ಹಾಕಿದ್ವಿ. 1.5 ವರ್ಷನೂ ತಡೆದಿಲ್ಲ, ಅಷ್ಟೊತ್ತಿಗೆ ನಾವು ಹಚ್ಚಿಬಿಡ್ತಿದ್ವಿ. ಅಂದ್ರೆ ತೋಟಕ್ಕೆ ಗೊಬ್ಬರದ ವಿಚಾರ ಬಂದಾಗ ತಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀರೋ ಅಥವಾ ಸಾವಯವ ಕೃಷಿನ ನೀವು ಅನುಸರಿಸ್ತಾ ಇದ್ದೀರಾ? ಸಾವಯವ ಗೊಬ್ಬರನೂ ಹಾಕ್ತೀವಿ. ಇನ್ನೊಂದರ ಬರ್ತಾ ಐತಿ, ಈ ಕೃಷಿ ಕಾರ್ಮಿಕರಿಂದ ಗೊಬ್ಬರ ತಂದು ಕೊಡ್ತಾರೆ ಇಲ್ಲೇ ನಮ್ಮ ಮನೆ ತಗೆ, ಅದು 650 ರೂಪಾಯಿ ಬ್ಯಾಗು. ಅವು ತಂದು ಕೊಟ್ರೆ ಅವು ಒಂದು 10 ಚೀಲ ತಗೊಳೋದು, ಇದೊಂದು 10 ಚೀಲ ತಗೊಳೋದು, ಸರ್ಕಾರಿ ಗೊಬ್ಬರ ಒಂದು 5 ಚೀಲ ತಗೊಳೋದು, ಅಡಿಕೆ ಗೊಬ್ಬರ ಅಂತ ಬರ್ತೈತಿ ಅದನ್ನು ತಗೊಂಡು ಹಾಕ್ತಾ ಇರೋದ್ರಿಂದ ನಮ್ಮವು ಏನು ಹಣ್ಣು ಹುಡ್ಕ ಬರೋಲ್ಲ ಜಾಸ್ತಿ. ಏನೋ ಎಲ್ಲೋ ಒಂದೊಂದು ಮರದ ಬರ್ತಾವೆ, ಅವಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನೀವು ಸಾವಯವ ಕೃಷಿನೂ ಮಾಡ್ತೀರಾ, ಸ್ವಲ್ಪ ರಾಸಾಯನಿಕ ಮಿಕ್ಸ್ ಮಾಡ್ತೀರಾ? ಒಟ್ಟಿಗೆ ಗೊಬ್ಬರನೂ ಹಾಕ್ತೀವಿ, ರಾಸಾಯನಿಕ ಗೊಬ್ಬರನೂ ಹಾಕ್ತೀವಿ. ಅದು ಭಾಳ ತಾಣ ಅಲ್ಲ, ಒಂದು ಸ್ವಲ್ಪ ಸ್ವಲ್ಪ ತಂತೀವಿ. ಯೂರಿಯಾ ಹಾಕಿದ್ರೆ ಹಿಟ್ಟು ಬಡ್ಕೊ ಬರ್ತಾವ, ಕಾಯಿ ಹಿಟ್ಟು ಬರ್ತಾವ, ಅದರಿಂದ ಈ ಸುಪಾಲ ಅಡಿಕೆ ಗೊಬ್ಬರ ಅಂತ ಬಂದೈತಿ ಅದು. ಆಮೇಲೆ 14-26 ಹಿಂಗೆಲ್ಲ ಕೊಡ್ತಾ ಇರ್ತೀವಿ. ಆಮೇಲೆ ಸಾವಯವ ಗೊಬ್ಬರ ಜಾಸ್ತಿ ಕೊಡ್ತೀವಿ. ಅಂದ್ರೆ ಈಗ ನಿಮ್ಮ ಒಂದು ಭಾಗದಲ್ಲಿ ನೀರಾವರಿ ಜಾಸ್ತಿ ಅಂತಂದ್ರೆ ನೀರಿನ ಶೀತದ ವಲಯನೇ ಈ ಕಡೆ ನೋಡ್ತಾ ಇದ್ದೀವಿ. ಅಂದ್ರೆ ನೀರಿನ ಹೆಚ್ಚು ಅಂಶ ಇಲ್ಲಿ ಹೆಚ್ಚು ನೋಡ್ತೀವಿ. ಅಂದ್ರೆ ಅಡಕೆ ಗಿಡಕ್ಕೆ ನೀರು ಜಾಸ್ತಿ ಆದ್ರೆ ರೋಗ ಬರುತ್ತೆ ಅಂತಾರೆ, ನೀವ್ ಯಾವ ತರ ಮಾಡ್ತೀರಾ? ಕಾಲುವೆ ಹೊಡಿತೀವಿ, ಎಲ್ಲ ನೀರು ಹೊರಗೆ ತೆಗೆದು ಬಿಡ್ತೀವಿ. ತೆಗೆಯೋದ್ರಿಂದ ಅದು ಬಿಕ್ಕಂದೇ ಸಣ ಗಿಡ ಚೆನ್ನಾಗಿ ಬರ್ತವೆ. ಅಂದ್ರೆ ನಿಮ್ಮ ಭಾಗದಲ್ಲಿ ಅಡಿಕೆ ಪ್ರಾರಂಭ ಹಂತದಲ್ಲಿ ನೀವು ಈ ಕಡೆ ಮಿಶ್ರ ಬೆಳೆಯಾಗಿ ಏನಾದ್ರು ಬೇರೆ ಬೆಳ್ಕೊಂಡಿದ್ರ? ಏನಂತ ಏನ್ ಬೆಳಿತಿರಲ್ಲ, ಏನ ರಾಗಿನ ಪಾಗಿನ ಏನಾರ ಒಂದಿಷ್ಟು ಹಾಕಂತಿದ್ವಿ, ಬಳ ಹಾಕ್ತಿರಲ್ಲ, ಒಂದ್ ಅರ್ಧ ಎಕರೆ ಹಾಕಂತಿದ್ವಿ. ಆಮೇಲೆ ದನಿ ಮೇವು ಅಂತಂದು ಹಲಸಂದೆ ಜೋಳ ಉಕ್ಕಂದು ದನ ಕಟ್ಕೊಂಡಿದ್ದೀವಿ. ಎಷ್ಟು ದನ ಕಟ್ಕೊಂಡಿದ್ರು? ಎರಡು ರಸ. ಅಂದ್ರೆ ಗೊಬ್ಬರಕ್ಕೋಸ್ಕರ? ಗೊಬ್ಬರಕ್ಕಾಗಿ ಮತ್ತೆ ಇಲ್ಲದ್ರೆ ಯಾವ ದನ ಕಟ್ತಾರೆ. ಅಂದ್ರೆ ಈ ತೋಟದಲ್ಲಿ ನೋಡ್ತಾ ಇದ್ರೆ ಕಳೆಗಳು ಬೆಳೆದೇ ಬೆಳೀತಿ ತೋಟ ಅಂದ್ರೆ, ಅದ್ರ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಾ? ನಾವು ಇಲ್ಲಿವರೆಗೂ ಈ ಕಳೆನಾಶಕ ಅಂತ ಬರ್ತಿತ್ತು, ಅದು ಅಡಿಕೆ ಕಾಯಿ ಕೊಯ್ಯೋ ಮುಂದ್ಗಡೆಗೆ ರೌಂಡ್ ಅಪ್ ಅಂತ ಹೊಡೆದು ಬಿಡ್ತೀವಿ. ಅಡಿಕೆ ಕೊಯ್ದಾದ್ಮೇಲೆ ಬೇಸೆ ಹೊಡೆಸ್ಬಿಟ್ಟು ಕೈ ಬಿಡೋದು, ಗೊಬ್ಬರ ಅದೆಲ್ಲ ಕೊಡ್ತೀವಿ. ಗುಣೆ ಬಡ್ಡೆಗೆಲ್ಲ ಹುಲ್ಲಿದ್ದೆಲ್ಲ ಕೆತ್ತಿಸ್ಬಿಟ್ಟು ಅದ್ರ ಮೇಲೆ ಹಾಕಿ ಗೊಬ್ಬರ ಹಾಕಿ ಅದ್ರ ಮೇಲೆ ಮುಚ್ಚಿಬಿಡ್ತೀವಿ. ಅದ್ರ ಮೇಲೆ ಮುಚ್ಚಿ ಒಂದೊಂದು ಸಲ ಬೇಸೆ ಹೊಡೆದು ಕೈ ಬಿಟ್ಬಿಡೋದು. ವರ್ಷಕ್ಕೆ ಒಂದೇ ಸಲ ಬೇಸೆ ಹೊಡಿಬೇಕಾದ್ರು, ಹಗಲೆಲ್ಲ ಹೊಡ್ಕೊಂತ ಹೋದ್ರೆ ಶೀತ ಆಗ್ಬಿಡ್ತಿದ್ ಜಾಸ್ತಿ, ಅದರಿಂದ ಹಂಗೆ ಹಿಂಗು ಬೆಳ್ಕೊಂಡು ಹೋಗ್ತಾ ಇದೆ. ಅಂದ್ರೆ ನೀವು ರೌಂಡ್ ಅಪ್ ಹೊಡಿಸ್ತೀನಿ ಅಂತ ಹೇಳಿದ್ರಿ, ಭೂಮಿಗೆ ತೊಂದರೆ ಆಗಲ್ವಾ? ಗಿಡಕ್ಕೆ ತೊಂದರೆ ಆಗಲ್ವಾ? ಗಿಡಕ್ಕೇನಂತ ತೊಂದರೆ ಏನು ಕಾಣಲ್ಲ. ಏನ ಏನಪ್ಪ ಅಂದ್ರೆ ನಾವು ವರ್ಷಕ್ಕೆ ಎಡೆ ಐಟಮ್ ಹೊಡಿಯೋದು, ಆಮೇಲೆ ಕೈ ಬಿಟ್ಬಿಡ್ತೀವಿ. ಅದು ಬೇಸೆ ಹೊಡ್ಕೊಂತೀವಿ, ಟ್ಯಾಕ್ಟ್ರಿ ತಂದೋಗ್ಬಿಟ್ಟು ಹೊಡೆಸಿ ಚೆಕ್ ಮಾಡ್ತೀವಿ. ಅದು ಏನು ಗಂಟಿಗೆ ₹800, ₹800,000 ಹಿಂಗಾಗ್ತಾವ. ಒಂದೊಂದು ಬೆಳಿಗ್ಗೆ ಅದೇ ಒಂದು ₹15,000 ಹೋಗ್ತಾವ, 15-20 ಹಿಂಗಾಗ್ತೈತೆ. ಅಡಿಕೆ ಅಂದ ಮೇಲೆ ನೀರು ಇರಲೇಬೇಕು, ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ, ಹೇಗೆ? ನೀರು ತಿಂಗಳಿಗೊಂದಲ್ಲ ಕೊಡ್ತೀವಿ, ಅದರಂತೆ ಕೊಡಲ್ಲ. ಮಳೆಗೆಲ್ಲ ಬಂತು ಅಂದ್ರೆ ನಾವು ಕೊಡದೇ ಇಲ್ಲ ನೀರು, ಏನು ಹರಿದು ಹೋಗುತ್ತೆ. ಹಿಂಗಾಗಿ ಚೆನ್ನಾಗಿ ಬರ್ತವ. ನಮ್ಮ ಹಳದವ್ರಿಗೆ ನೋಡ್ರಿ, ಶೀತ ಹಾಕೊಂಡ್ಬಿಡ್ತೈತೆ, ಅದರಿಂದ ಚೆನ್ನಾಗಿ ಬರ್ತಾ ಇತ್ತು. ಹೆಚ್ಚು ಶೀತ ಆದ್ರೂ ಗಿಡಕ್ಕೆ ತೊಂದರೆ, ನೀರು ಹೊರಡಿಸ್ಬೇಕು. ಹೊರಕೆ ಬೇಸಿಗೆ ಇದ್ದಂಗೆ ಬೇಸೆ ಹೊಡೆಯಲ್ಲ, ವರ್ಷಕ್ಕೆ ಒಂದೆರಡು ಸಲ ಮೂರು ಸಲ ಹೊಡೆದು ಕೈ ಬಿಟ್ಬಿಡ್ತೀವಿ. ಬೇಸಿಗೆಗಾಲ ಬಂದಾಗ ಯಾವ ರೀತಿ ಸಮಸ್ಯೆಗಳೇನಾದ್ರು ಬಂತ ತೋಟಕ್ಕೆ? ನಮ್ಮಕ್ಕೇನು ಬಂದಿಲ್ಲ, ಬೇರೆ ಹಂಗೆ ಹಿಂಗು ಅದಾವೆ, ಅವೆಲ್ಲ ನಾವು ನೋಡಕ್ ಹೋಗಲ್ಲ. ಹರಳೋದ್ರದು ರೋಗ ಸಿಕ್ಕಾಬಟ್ಟ ಗೊಬ್ಬರ, ಯಾವ ಗೊಬ್ಬರ ಈ ಸರ್ಕಾರಿ ಗೊಬ್ಬರನೇ ಪೂರ್ತಿ ಅದನ್ನೇ ಹಾಕ್ಬಿಟ್ರೆ ರೋಗ ಬರ್ತಾವೆ. ನಾವು ಈ ಕೊಟ್ಟಿಗೆ ಗೊಬ್ಬರ ಅಂತೆ ಮಣ್ಣಂತೆ ಮುಸೆ ಅಂತೆ ಹಾಕೋದ್ರಿಂದ ಅಷ್ಟು ಬರಲ್ಲ. ಅಂದ್ರೆ ನಿಮ್ಮ ಒಂದು ಮರ ಗಣ್ಣುಗಳು ಅಂತಾರಲ್ಲ, ಅದು ಜಾಸ್ತಿ ಇದಾವ ಹತ್ರ ಇದಾವ? ಒಂದು ಮೀಡಿಯಂ ಅದಾವ, ಒಂದು ಚೋಟು ಅದಾವೆ, ಒಂದು ಗೇಣು ಅದಾವೆ. ಕುರುಗಣ್ಣು ಬಿದ್ದರೆ ಮರ ಬಾಳಿಕೆ ಬರ್ತವೆ, ಗಣ್ಣು ಒಂದು ಅಡಿ ಮೇಲೆ ಹೋದು ಅಂತಂದ್ರೆ ಅದು ಬಾಳಿಕೆ ಬರಲ್ಲ, ಮುರ್ಕೊಂಬಿದ್ದೋಗೋದು ಹಿಂಗೆಲ್ಲ ಆಗ್ತಾವ. ಯಾವ ಒಂದು ಸಮಯದಲ್ಲಿ ತಾವು ಅಡಿಕೆ ಸಸಿನ ನಾಟಿ ಮಾಡೋದು? ನಾವು ಶಿವರಾತ್ರಿ ಮುಂದ್ಗಡೆಗೆ, ಯಾಕೆ ಅಂದ್ರೆ ಅವಾಗ ಒಂದು ಸ್ವಲ್ಪ ಮಳೆ ಶೀತದ ಗಾಳಿ ಬೀಸ್ತೈತಿ, ಅವಾಗ ಏನು ಆಗಲ್ಲ. ಮತ್ತೆ ಉಗಾದಿ ಬಿಸಿಲಿಗೆ ಸಿಕ್ಕ ನೋಡ್ರಿ, ಅವಾಗ ಗಿಡ ಹೋಗ್ಬಿಡ್ತಾವ. ಅದರಿಂದ ಅದು ಶಿವರಾತ್ರಿಯಾಗಿ ಹಾಕ್ತೀವಿ. ಅಂದ್ರೆ ಶಿವರಾತ್ರಿಯಲ್ಲಿ ಹಾಕಿದ್ದು ಗಿಡ ಬರ್ತವೆ, ನೀರು ಹಾಕೋದ್ ಸಮಸ್ಯೆ ಇರಲ್ಲ. ತಿಂಗಳಿಗೆ ಒಂದಾದ ನೀರು ಕೊಡ್ಲೇಬೇಕು. ಅಂದ್ರೆ ಮಳೆ ಬಂದಾಗ ಗಿಡ ಅದನ್ನೇ ನೋಡ್ಕೊಂಡು ಅದ್ರದ ಆಶ್ರಯದಲ್ಲೇ ಇರುತ್ತೆ ಅಂತ? ಏನಿಲ್ಲ, ಗುಣೆ ಬಡ್ಡೆಗೆ ಕಳೆ ತಕ್ಕಂತಿದ್ರೆ ಸಾಕು, ನಡುವೆ ಇದ್ರು ಇರಲಿ, ಗುಣೆ ಬಡ್ಡೆ ಕೆಟ್ಟ ಮಾಡ್ಬೇಕು. ಈ ಅಡಿಕೆ ಅಂದಮೇಲೆ ಖರ್ಚು ಬಂದೇ ಬರುತ್ತೆ, ಎಷ್ಟು ಬರ್ಬೋದು ಖರ್ಚು ಒಂದು ಎಕರೆಗೆ ಈ ಸೈಡ್ ಅಲ್ಲಿ? 1-25 ಮೇಲೆ ಹೋಗ್ತಾವ. ಯಾವ ರೀತಿ? ಯಾವ ರೀತಿ ಅಂದ್ರೆ ಕಳೆ ಕೀಳೋದು ಮಾಡೋದು, ಆಮೇಲೆ ಅದಕ್ಕೆ ಗೊಬ್ಬರ ಅಂತೆ ಗೋಡಂತೆ ಹಾಕೋದ್ರಿಂದ ಒಂದು ₹50,000 ತೆಗೆದಿಡ್ಬೇಕು ಒಂದು ಎಕರೆಗೆ. ವರ್ಷಕ್ಕೆ? ವರ್ಷಕ್ಕೆ. ಜೊತೆಗೆ ಏನೇನು ಖರ್ಚು ಬರ್ತವೆ? ಕೂಲಿಯರಿಗೆ ಕೊಡ್ತೀವಲ್ರಿ, 500 ಕೊಡ್ತೀವಿ, 450 ಕೂಲಿ ಕೊಡ್ತೀವಿ. ಗುದ್ದೆ ಕೆಲಸ ಅಂದ್ರೆ 500. ಅಂದ್ರೆ ಇಲ್ಲೆಲ್ಲ ಕೂಲಿ ಸಿಗ್ತಾರ? ಏ ಕರ್ಕೊಂಡು ಹೋಗ್ಬೇಕಪ್ಪ, ದಮ್ಮಯ್ಯ ದತ್ತಯ್ಯ ಅಂತ ಕರ್ಕೊಂಡು ಹೋಗಿ ಮಾಡಿಸ್ಬೇಕು. ಖರ್ಚು ಹೆಚ್ಚು ಅಂತ ಅನಿಸುತ್ತ ಅಥವಾ ಏನು? ನಮಗೆ ಒಂದು ಲೆಕ್ಕದೊಳಗೆ ಒಂದು 60-70 ಸಾವಿರ ರೂಪಾಯಿ ಕಳ್ಕಂದ್ರು ಖರ್ಚೇನು ಅಂತ ಜ್ವರ ಬಂದರೂ ಇದ್ರಾಗ ಒಂದು ಸ್ವಲ್ಪ ಹಂಗೆ ಹೆಂಗು ಹೋಗ್ತಾ ಇರ್ತೈತೆ. ಇದು ಜಾಸ್ತಿ ಕೆಲಸ ಇಲ್ಲ, ಇದೇನಿದ್ರು ನೋಡ್ಕೊಂತ ಹೋಗ್ತಾ ಇರೋದು. ಇದು ಅಂತಂದರೆ ಭತ್ತದ್ದು ಅಂದರೆ ಬೆಳಗ್ಗೆ ಸಾಯಂಕಾಲ ರಾತ್ರಿ ಎಲ್ಲ ಒದ್ದಾಡಬೇಕು, ಅದು 25,000 ರೂಪಾಯಿ ಖರ್ಚು ಬರ್ತವೆ ಒಂದು ಎಕರೆಗೆ. ಬ್ಯಾಸೆ ಓಡಿಸಿ ಟ್ಯಾಕ್ಟ್ರಿ ಓಡಿಸಿ ಇವೆಲ್ಲ ಮಾಡಬೇಕು ಅಂತಂದ್ರೆ ವಿಪರೀತ ಖರ್ಚು ಬರ್ತವೆ. ಯಾವ ಖರ್ಚು ಇಲ್ಲದ ಬೆಳೆ ಯಾವೂ ಇಲ್ಲ ರೀ, ನಾವು ಹೇಳೋದಷ್ಟೇ. ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರವಾಗಿ ಭತ್ತ ತುಂಬಾ ಖರ್ಚು? ತುಂಬಾ ಖರ್ಚೆ. ಬೆಳಗ್ಗೆ ಸಾಯಂಕಾಲ ಹೆಂಗಸರಿಗೆ ಕರ್ಕೊಂಡು ನಾಟಿ ಹಚ್ಚಿಸೋವರೆಗೂ ಗೋಳು ಅಂದ್ರೆ ಗೋಳದು, ಅದಕ್ಕಾಗಿ ಕೈ ಬಿಟ್ಟಿದ್ದಾಗ. ಭತ್ತಕ್ಕಿಂತ ಕಬ್ಬು ಖರ್ಚು, ಕಬ್ಬಿಗಿಂತ ಭತ್ತದ ಖರ್ಚು? ಭತ್ತದ ಖರ್ಚು ಬರ್ತದೆ, ಕಬ್ಬಿಂದು ಅಷ್ಟೇ. ಒಂದು 3 ತಿಂಗಳು ಸರಿಯಾಗಿ ಕೆಲಸ ಮಾಡಿಬಿಟ್ರೆ ಕಬ್ಬಿಂದೇನಂತ ಖರ್ಚು ಬರಲ್ಲ. ಭತ್ತದ ಹಾಕಿದ್ಕಲಿಂದನು ಮಾಡ್ಬೇಕು, ಕಳೆ ತೆಗಿ ಅದು ಮಾಡು ಇದು ಮಾಡು, ರೋಗ ಬಂದ್ರೆ ಔಷಧಿ ಹೊಡಿ, ಭಾರಿ ರೋಗ ಬರ್ತಾವ ಭತ್ತಕ್ಕೂ, ಅದರಿಂದ ವಿಪರೀತ ಖರ್ಚು ಬರ್ತಾವ. ಈಗ ನೀವು ಅಡಿಕೆ ಹಾಕಿ ಸ್ವಲ್ಪ ಸಂತೋಷವಾಗಿದ್ದೀರ? ಸಂತೋಷ ಏನಿಲ್ಲ, ಹಂಗೆ ಹಿಂಗು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಅಡಿಕೆ ಬೆಳೆದ್ರಿ ಎಷ್ಟು ಬರ್ಬೋದು ಅಂತ ತಮ್ದು ಒಂದು ಎಕರೆಗೆ ಎಷ್ಟು ಬರ್ಬೋದು ನಿಮ್ಮ ಒಂದು ಇದ್ರ ಪ್ರಕಾರವಾಗಿ? 40-60 ತನಕ ಬೆಳಿಬೋದು. ಹಸಿ ಅಡಿಕೆ ಇಳುವರಿ? ಹಸಿ ಅಡಿಕೆ ಮತ್ತು ಒಣ ಅಡಿಕೆ ಅಲ್ಲ, ಒಣ ಅಡಿಕೆ 16-17 ಕೆಜಿ ಬರ್ತದೆ ಒಂದು ಕ್ವಿಂಟಾಲಿಗೆ. ಹಸಿ ಅಡಿಕೆ ಸುಲಿದು ಬೇಯಿಸ್ತಾರೆ. ಅದನ್ನ ಮಾರ್ಕೆಟಿಂಗ್ ಅಂತಂದ್ರೆ ನಿಮಗೆ ಒಂದು ರೇಟ್ ಬರ್ಬೇಕಲ್ಲ, ಅದನ್ನ ಯಾವ ರೀತಿ ಮಾಡ್ತೀರ ತಾವು? ನಾವೇನು ಕೊಡ್ತಾ ಇಲ್ಲ, ಬೇರೆ ಚೇಣಿ ಕೊಟ್ಟಿರ್ತೀವಲ್ಲ ಅವ್ರ ಕಡೆಗೆ ವಹಿಸ್ಬಿಡ್ತದೆ. ನಮಗೇನು ಆ ರೇಟ್ ಬಂದಾಗ ನಮಗೆ ಹಾಕಿ ಕೊಡ್ಬೇಕು ಅಂತ. 50-55 ಬಂದರೆ ಹಾಕಿ ಕೊಡ್ರಿ ಅಂತೀವಿ. ಇದ್ರ ಕಡಿಮೆ ಆತ 40-30 ಬಂದರೆ 35 ಹಿಂಗೆ ಹಾಕಿ ಕೊಡ್ತಾರೆ. ಅಂದರೆ ಇತ್ತೀಚೆಗೆ ಸ್ವಲ್ಪ ದಿನದ ಹಿಂದೆ ಈ ಅಡಿಕೆಗೆ ಸ್ವಲ್ಪ ರೇಟ್ ಜಾಸ್ತಿ ಬಂತು, ನಿಮಗೇನು ಅನಿಸ್ತು, ಯಾವ ಥರ ಬಂತು ತಮಗೆ? 12 ಕೆಜಿ ಅಂತೆ ನಾವು ಅಡಿಕೆಗೆ ಕೊಟ್ಟಿರ್ತೀವಲ್ಲ, ಪೇಪರ್ ರೇಟು 35-40-50 ತನಕ ಬಂದರೆ, 50-52 ಹೋದರೆ ನಮಗೆ 12 ಕೆಜಿ ಅಂತೆ ಹಾಕ್ಕೊಡ್ತಾರೆ, ಅವರಿಗೆ ಬಿಡ್ತೀವಿ ಅಂತ. ಮತ್ತು ಅಡಿಕೆಯ ಜೊತೆಗೆ ನೀವು ಎಲೆ ಬಳ್ಳಿ ಏನು ಹಾಕೊಂಡಿಲ್ಲ? ಹಾಕಿಲ್ಲ ರೀ, ಎಲೆ ಬಳ್ಳಿ ಹಾಕ್ಬೋದು, ಭಾರಿ ಕಾಯ್ಬೇಕು. ಒಟ್ಟಿನಲ್ಲಿ ನೀವು ಅಡಿಕೆ ಕೃಷಿ ಇತ್ತೀಚೆಗೆ ಮಾಡಿ ಸ್ವಲ್ಪ ಆರಾಮಾಗಿದ್ದೀರ? ಏನು ಕೆಲಸ ಜಾಸ್ತಿ ಇಲ್ಲ, ಕೂಲಿ ಹೆಚ್ಚಿಗೆ ಒಂದು 15 ದಿವಸ ಕೆಲಸ ಮಾಡಿಸ್ತಾರ. ಅದು ನಿಮ್ಮ ಪ್ರಕಾರವಾಗಿ ಭತ್ತಕ್ಕಿಂತ ಅಡಿಕೆನೆ ಬೆಸ್ಟು ಈಗ ಒಂದು ಲೆಕ್ಕದೊಳಗೆ? ಅದೇ ಉತ್ಪನ್ನ ಐತಿ, ಕೆಲಸ ಜಾಸ್ತಿ ಇಲ್ಲ ನೋಡ್ರಿ. ಅದಕ್ಕಾಗಿ ಮುಂದೆ ಅಡಿಕೆ ಬಿಟ್ಟು ಮತ್ತೆ ಬೇರೆ ಏನೋ ಚೇಂಜ್ ಮಾಡಬೇಕು ಅಂತ ಮನಸ್ಥಿತಿ ಏನಾದ್ರು ಇದೆಯಾ? ಮುಂದೆ ಏನು ಮಾಡ್ತೀರಿ? ಮುಂದಿನ ಲೆಕ್ಕ ಮುಂದಿಂದು ಅದು ಸರಿಯಾಗಿ ಬರಲಿದ್ದಾಗಿದ್ರೆ 1-2 ಎಕರೆ ಕೇಳಬೇಕು, ಭತ್ತನ ಕಬ್ಬ ಏನ ಮಾಡೋದು. ಒಟ್ಟಲ್ಲಿ ನೀವು ಇದರಿಂದ ಏನು ಬೇಸರ ಏನು ಇಲ್ಲ? ಬೇಸರ ಏನಿಲ್ಲ, ಯಾವ ಮಾಡ್ಕೊಂತ ಹೋದ್ರೆ ಎಲ್ಲವೂ ಬೇಸರ ಆಗ್ತವೆ, ಮಾಡಲಿದ್ದಕ್ಕೆ ಯಾವುದೂ ಬೇಸರ ಆಗಲ್ಲ. ಎಷ್ಟು ವರ್ಷ ತಮಗೀಗ? ಈಗ 74 ಐತೆ. ಈ ಒಂದು 74 ವರ್ಷದಲ್ಲೂ ತಾವು ಕೃಷಿ ಮಾಡ್ತೀನಿ ಅಂತಂದ್ರೆ ಯಾವ್ದದು ಒಂದು ಶಕ್ತಿ ಅಂದ್ರೆ ಇದ್ದಿದ್ದೆ? ಈಗ ಮೊದ್ಲಿಂದನೂ ಮಾಡಿದೀವಲ್ಲ, ನಾನು ಮೊದಲು ಮಾಡಿಸ್ಬೇಕಾದ್ರೆ 1 ಎಕರೆ ಬದ ನಾನು ಒಬ್ಬನೇ ಕಡಿಯುತ್ತಿದ್ದೆ, ಈಗ 1 ಎಕರೆ ಬದ ಕಡಿಯಕ್ಕೆ ಹಾಕಿತ್ತ 74 ವರ್ಷ ಆದ್ಮೇಲೆ ಈಗ ಕೂಲಿ ಹೆಚ್ಚಿಗೆ ಮಾಡಿಸ್ತೀವಿ. ಅಂದ್ರೆ ನಿಮ್ಮ ಪ್ರಕಾರ ಹಿಂದಿನ ಕೃಷಿ ಪದ್ಧತಿಗೂ ಈಗಿನ ಕೃಷಿ ಪದ್ಧತಿಗೂ ವ್ಯತ್ಯಾಸ ನೋಡಿದಿರ, ಏನ್ ವ್ಯತ್ಯಾಸ? ಇದು ಎತೆ ಜಾಸ್ತಿ, ಅವಾಗ ಒಂಥರ ಇತ್ತು, ಅವಾಗ ಹೆಚ್ಚು ಕಮ್ಮಿ 3 ಗಂಟೆ ತಿಂಗ ಬೇಸೆ ಹೊಡೆದು ಕೂರಿಗೆ ಒಳಗೆ ಬಿತ್ತಿದ್ವಿ. ಅವಾಗೆಲ್ಲ ಕೊಯಮತ್ತೂರು ಭತ್ತ ಅಂತ ನೋಡಿದ್ರ ಇಲ್ಲೋ, ಕೊಯಮತ್ತೂರು ಭತ್ತನೆಲ್ಲ ಬೆಳೆದಿದ್ದೀವಿ ಅವಾಗ. ಈಗಲೇ ಒಂಥರ ಉತ್ತಮ, ಯಾಕೆ ಅಂತಂದರೆ ತಳೆ ತಳೆ ಬೇರೆ ಬಂದವಲ್ಲ, ಒಂದು 10-10 ಕಿಲ ಜಾಸ್ತಿ ಹಾಕಿಡೋದು. ಅವಾಗ 9 ಕಿಲ ಬೆಳೀತಿದ್ವಿ, ಈಗ ಒಂದು 10-15 ಕಿಲ ಜಾಸ್ತಿ ಬರ್ತದೆ. ಕೊಯಮತ್ತೂರು ಭತ್ತ ಅವಾಗಿತ್ತು ಅಂತ ಹೇಳಿದ್ರೆ ಅದು ಯಾವ ರೀತಿ? ಅದು ಭಾರಿ ಚೆನ್ನಾಗಿತ್ತು ರೀ, ಅದು ಹೆಚ್ಚು ಕಮ್ಮಿ 1 ಎಕರೆಗೆ 15-20 ಸೈ. ಕೊಯಮತ್ತೂರು ಭತ್ತ ನಾವು ಎರೆಗದ್ದೆ ಹಾಕಿದ್ರೆ ಒಂದು 15 ಚೀಲ ಭತ್ತ ಆಗವು. ಆ ಕಾಲದಲ್ಲಿ ಅದೇ ಜಾಸ್ತಿ. ತೊಗರ್ಸಿ ಭತ್ತ, ಮಲೆನಾಡು ಭತ್ತ ಇವೆಲ್ಲ ಬೆಳೀತಿದ್ವಿ, ಬೆಳೆದಿದ್ವಿ. ಅದು ಬಿಟ್ಟ ಮೇಲೆ ಈ ಕೆಸರು ಮಾಡ್ಕೊಂಬಿಟ್ಟು ಹಚ್ಚುತ್ತಿದ್ವಿ. ಅವಾಗ ಕೂರಿಗೆ ಒಳಗೆ ಬಿತ್ತಿದ್ವಿ. ಅವೆಲ್ಲ ಮಾಡೋಕ್ಕಾಗಿತ್ತ? ಈಗ ಎತ್ತೇ ಇಲ್ಲಪ್ಪ, ಇನ್ನೇನು ಮಾಡ್ತೀಯ? ಏನನ್ಸುತ್ತೆ ನಿಮಗೆ? ನಮಗೆ ಅವತ್ತಿನ ಕಾಲದಾಗೆ ಅದು ಲೆಕ್ಕ. ಅವತ್ತು ಚೆನ್ನಾಗಿದ್ವಿ, ಮಾಡಿದ್ವಿ. ಈಗ ವಯಸ್ಸಾದಾಗೆ ಈಗ ಬೇರೆ ಬೇರೆ ತಲೆ ನೋಡ್ಕೊಂಡು ಹೋಗ್ತಾ ಇದೆ. ವಯಸ್ಸಾಗಿದೆ, ಮನೆಯಲ್ಲಿ ಇನ್ನೂ ಮಾಡಬೇಡ್ರಿ ಅಂತ ಯಾರು ಹೇಳಲ್ವಾ? ಹೇಳ್ತಾರೆ, ನಿರ್ವಹ ಇಲ್ಲಲ್ಲ. ಅದು ಮಾಡ್ಲಿದಂಗಿದ್ರೆ ಊಟಕ್ಕೆ ಏನು ಮಾಡ್ತೀಯ? ಯಾವ್ದಾರ ಒಂದು ಮಾಡಲೇಬೇಕಾ? ಓಡಾಡ್ಕಂತ ಇದ್ದಾರು. ನಾವು ಏನಾರ ಒಂದು ಮಾಡಿದ್ರೆ ಒಂದು ಸ್ವಲ್ಪನೋ ಅಲ್ಪನೋ ಸಿಗ್ತವೆ. ಎಲ್ಲ ಅವ್ರ ಮೇಲೆ ಮಾಡಿದ್ರೆ ಇನ್ನೇನು ಸಿಗ್ತವೆ? ಇನ್ನೂ ನಿಮಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ? ಮಾಡ್ತಾ ಇದ್ದೀವಿ, ಈಗಲೂ ಆಗಲ್ಲ. ಏನಪ್ಪ ಅಂದ್ರೆ ಬಿಡ್ಲಾರ್ ಕಿಚ್ಚಿ ಮಾಡ್ತಾ ಇದ್ದೀವಿ. ಅಂದ್ರೆ ಅದರಲ್ಲಿ ಒಳ್ಳೆ ಲಾಭ ತಗೊಂಡ್ರೆ ನೀವು ಏನೇ ಮಾಡಿದ್ರು ಏನೊಂದು 3 ಲಕ್ಷ ಸಿಗದ್ರೆ ಸೈ. ಅಂದ್ರೆ ಇಲ್ಲಿ ಹತ್ರದಲ್ಲಿ ಕೃಷಿ ವಿಜ್ಞಾನಿಗಳೆಲ್ಲ ಇರ್ತಾರೆ, ಅವ್ರೇನು ನಿಮ್ಗೆ ಸಲಹೆ ಏನು ಕೊಡಲ್ವಾ? ನಾವು ಹೋಗಿವಿಲ್ಲ ಸರ್, ಅವ್ರು ಬಂದು ಹೇಳದ್ರಾಗೆ ಒಂದು ಗಂಟೆ ಆಗ್ತಿತ್ತು. ಅವ ಮಣ್ಣು ಪರೀಕ್ಷೆ ಮಾಡೋರು ಮೊದ್ಲಲ್ಲ, ಈಗ ಯಾವುದು ಮಣ್ಣು ಪರೀಕ್ಷೆ ಮಾಡಲ್ಲ, ಏನು ಮಾಡಲ್ಲ. ನಾವು ಸುಣ್ಣದು ಅಂಶ ಜಾಸ್ತಿ, ಒಂದು 15 ಕೆಜಿ 20 ಕೆಜಿ ಸುಣ್ಣ ತಮ್ಮರ್ತಿಗು ಹೋಗ್ತೀವಿ. ಗೊಬ್ಬರ ಗೋಡು ಹೊಡಿತೀವಿ, ಬೆಳಿತೀವಿ. ಕೊಟ್ಟಿಗೆ ಗೊಬ್ಬರ ಮಣ್ಣೆ ತಂದು ಹಾಕ್ರಿ, ಅದ್ರಾಗೂ ಚೆನ್ನಾಗಿ ಬರ್ತಾವ. ಅದೊಂದು 2 ಲೋಡು 3 ಲೋಡು ಹೊಡ್ಕಂದು ಹಂಗೆ ಹಿಂಗು ಮಾಡ್ಕೊಂಡು ಹೋಗ್ತಾ ಇದೆ. ಅಂದರೆ ಈ ಭಾಗದಲ್ಲಿ ನೀರು ಹೆಚ್ಚು? ನೀರು ಹೆಚ್ಚೇ. ನಾವು ಹೇಳ್ತೀವಲ್ಲ, ಬೆಳೆ ಮಾಡಬೇಕಾದಾಗ ಎಲ್ಲವೂ ಇದಾಗ್ತವೆ, ಎಲ್ಲದೂ ಕಂಟ್ರೋಲ್ ಮಾಡ್ಕೊಂಡೇ ಮಾಡಬೇಕು. ನಾಟಿ ಹಚ್ಚಬೇಕಾದ್ರೂ ನೀರು ತೆಗೆದೆ ನಾವು ನಾಟಿ ಹಚ್ಚಬೇಕು. ಹಂಗೆ ಹಚ್ಚಕ್ಕೆ ಹೋದ್ರೆ ಬರಲ್ಲ, ಅದು ನೀರಿನ ಹೊಳಕೆ ಜಾಸ್ತಿ ಆಗ್ತೈತಿ. ಅವೆಲ್ಲ ನೋಡ್ಕೊಂಡು ನಾವು ಮಾಡಿದ್ರೆ ಬರ್ತವಲ್ಲ. ಕಡೆಯದಾಗಿ ಉಳಿದಂಥ ರೈತರಿಗೆ, ನೀವು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು? ನಾವು ಹೇಳದೆ ಹಿಂಗೆ, ನೋಡಪ್ಪ ಹಿಂಗೆ ನಾವು ಮಾಡ್ತಾ ಇದೀವಿ, ನೀವು ಮಾಡ್ಕೊಂಡು ಹೋಗ್ರಿ. ನಾವು ಮಾಡಕ್ಕೆ ನಿಂತ್ಕೊಂತೀವಲ್ಲ, ಆ ಹುಡುಗರನ್ನು ಕರ್ಕೊಂಡು ತೋರಿಸ್ತೀವಿ, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತೀವಿ, ಮಾಡ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಕೃಷಿ ಮಾಡೋದು ಉತ್ತಮ ಅಲ್ಲ? ಇವತ್ತಿನ ಕಾಲ ಓದೋದೇ ಒಳ್ಳೇದು ಅನ್ನಂಗೆ ಆಗೈತಿ. ಇದೇ ರಂಪ ಯಾರು ನೋಡೋದು ಅಂತ. ಈಗ ಎಲ್ಲರೇ ನೌಕರಿ ಸಿಕ್ಕರೆ ಸಾಕಪ್ಪ ಅನ್ನಂಗೆ ಆಗೈತಿ ಕೆಲವಿಗೆ. ಕೆಲವು ಜನಕ್ಕೆ ಇದೇ ಸಾಕಪ್ಪ ಅಂತಾರೆ. ಏನು ಮಾಡಕ್ಕೆ ಹೋಗ್ತೀವಿ? ಅವರವ್ರ ಬುದ್ಧಿ ಇದ್ದಂಗೆ ಬದುಕೋದು. ಒಳ್ಳೇದು ಶೇಖರಪ್ಪ ಅವರೇ, ತಾವು ಒಂದು ಹಿರಿಯರಾಗಿ ತಮ್ಮ ಒಂದು ಕೃಷಿ ಅನುಭವನ ನಮ್ಮ ಜೊತೆಗೆ ಹಂಚಿಕೊಂಡ್ರೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಬಾರಂದೂರಿನ ಶೇಖರಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ತರೀಕೆರೆ ತಾಲೂಕು ಮೂಡಿಗೆರೆಯ ಶ್ರೀಮತಿ ಸುಮಿತ್ರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳೋಣ. ಪರಮೇಶ್ವರ ಜಪವ ಮಾರೋ ತಾನೆ, ಪರಮೇಶ್ವರ ಜಪವ ಮಾರೇ, ಪರಮೇಶ್ವರ ಜಪವ ಮಾರೋ ತಾನೆ, ಪರಮೇಶ್ವರ ಜಪವ ಮಾರೇ ತಾನೆ, ಪರಮೇಶ್ವರ ಜಪವ ಮರತು ಕೇಳನಲ್ಲ ಶೋಭಾನವೇ, ಯಾವ ಶಿವ ಶರಣೆ ಮಗಳ, ಯಾವ ಶಿವ ಶರಣೆ ಮಗಳ, ಯಾವ ಶಿವ ಶರಣೆ ಮಗಳ, ಯಾವ ಶಿವ ಶರಣೆ ಮಗಳ, ಲಿಂಗವಂತರ ಮಗಳ ಜಂಗಮರ ಸಸಿಯಯ್ಯ ಶೋಭಾನವೇ, ಭೂಮಿ ಪಾಲಕರ ಕೇರಾದಂಗೆ, ಭೂಮಿ ಪಾಲಕವ ಕೇರಾದಂಗೆ, ಭೂಮಿ ಪಾಲಕರ ಕೇರಾದಂಗೆ, ಭೂಮಿ ಪಾಲಕರ ಕೇರಾದಂಗೆ, ಭೂಮಿ ಪಾಲಕರ ಕಿರದಂಗಿ ಬೆಟ್ಟದ ಶೋಭಾನವೇ, ಈಶ್ವರ ನಮ್ಮನಿಗೆ ದಯ ಮಾಡಿ, ಈಶ್ವರ ನಮ್ಮನಿಗೆ ದಯ ಮಾಡ, ನಮ್ಮನಿಗೆ ದಯ ಮಾಡಿ, ಈಶ್ವರ ನಮ್ಮ ಮನೆಗೆ ದಯ ಮಾಡೋ. ನಿಮ್ಮ ಮನಿ ಮಠವ ನಾವೇನು ಬಲ್ಲೆವು ಶೋಭಾನವೇ. ಬಟ್ಟೇರಿ ತೋರೆ ಬ್ಯಾಲಿ ಎಣ್ಣೆಯಲ್ಲಿ ತೋರೆ ಬ್ಯಾಲಿ ಎಣ್ಣೆಯಲ್ಲಿ ತೋರೆ ಬ್ಯಾಲಿ ಎಣ್ಣೆಯಲ್ಲಿ ತೋರೆ ಬ್ಯಾಲಿ ಎಣ್ಣೆ. ಹಾಲೆ ಆಡುತ್ತವೆ ಗಣ ತಿರುಗುತ್ತವೆ ಶೋಭಾನವೇ. ತೂಗಾಡುತ್ತವೆ ಗಜ ನಿಂಬೆ ಆಡುತ್ತವೆ ಗಜ ನಿಂಬೆ. ತೂಗಾಡುತ್ತವೆ ಗಜ ನಿಂಬೆ ಆಡುತ್ತವೆ ಗಜ ನಿಂಬೆ. ತೂಗಾಡುತ್ತವೆ ಗಜ ನಿಂಬೆ ಮರದಣಿಯ ಶೋಭಾನವೇ. ಚೆಂಡಾಡುತ್ತಾರೆ ಏರೆ ಚೆಂಡಾಡುತ್ತಾರೆ ಏರೆ ಚೆಂಡಾಡುತ್ತಾರೆ ಏರೆ ಅಣ್ಣ ಚೆಂಡಾಡುತ್ತಾರೆ ಏರೆ ಅಣ್ಣ ಚೆಂಡಾಡುತ್ತಾರೆ ಏರಿ ಅಣ್ಣ ಕಿರಿತಮ್ಮ ಶೋಭಾನವೇ. ಅದು ನಮ್ಮ ತಂದೆ ಆರಾಮನೆ ನಮ್ಮ ತಂದೆ ಆರಾಮನೆ ನಮ್ಮ ತಂದೆ ಆರಾಮನೆ ನಮ್ಮ ತಂದೆ ಆರಾಮನೆ. ಮನಿ ಮಠವ ನಾವೇನು ಬಲ್ಲೆವು ಶೋಭಾನವೇ. ಬಟ್ಟೆಲಿ ತೋರೆ ಬ್ಯಾಲೆ ಎಣ್ಣೆಲಿ ತೋರೆ ಬ್ಯಾಲೆ ಎಣ್ಣೆ ಬಟ್ಟೆಲಿ ತೋರೆ ಬ್ಯಾಲೆ ಎಣ್ಣೆ ಬಟ್ಟೆಲಿ ತೋರೆ ಬ್ಯಾಲೆ ಎಣ್ಣೆ. ಅಡ್ಡ ಗೋಡೆ ಮೂವಿನ ತಲೆಬಾಗಲು ಶೋಭಾನವೇ. ಭಟ್ಟ ರುದ್ರಾಕ್ಷಿ ಪಾಡ ಶಾಲೆ ರುದ್ರಾಕ್ಷಿ ಪಾಠ ಶಾಲೆ ರುದ್ರಾಕ್ಷಿ ಪಾಠ ಶಾಲೆ ರುದ್ರಾಕ್ಷಿ ಪಾಠ ಶಾಲೆ ರುದ್ರಾಕ್ಷಿ ಪಾಠ ಶಾಲೆ ಒಳಗಿರುವ ಶೋಭಾನವೇ. ಅದು ನಮ್ಮ ತಂದೆ ಆರಾಮ ಅದು ನಮ್ಮ ತಂದೆ ಆರಾಮನೆ ನಮ್ಮ ತಂದೆ ಆರಾಮನೆ ನಮ್ಮ ತಂದೆ ಆರಾಮನೆ. ಮನಿ ಮಠವ ನಾವೇನು ಬಲ್ಲೆವು ಶೋಭಾನವೇ. ತೋರೆ ಸುಬಾರೆ ಬ್ಯಾಲೆ ಎಣ್ಣೆ ತೋರೆ ಸುಬಾರೆ ಬ್ಯಾಲೆ ಎಣ್ಣೆ ತೋರೆ ಸುಬಾರೆ ಬ್ಯಾಲೆ ಎಣ್ಣೆ ತೋರೆ ಸುಬಾರೆ ಬ್ಯಾಲೆ ಎಣ್ಣೆ. ಹೆಣ್ಣನು ಸಿಂಬೆ ಸುತ್ತಿರನ್ನಾದ ಕೊಡನತ್ತು ಶೋಭಾನವೇ. ವಾರಿರಿ ಶಿವನ ಕಾರ ಕಂಡು ವಾರಿರಿ ಶಿವನ ಕಾರ ಕಂಡು ವಾರಿರಿ ಶಿವನ ಕಾರ ಕಂಡು ವಾರಿಲಿ ಶಿವನ ಕಾರ ಕಂಡು ವಾರಿಲಿ ಶಿವನ ಕರ ಕಂಡು ಗೌರಮ್ಮ ಶೋಭಾನವೇ. ಬಂದಳು ತಂದೆ ಆರಾಮನಿಗೆ ತಂದೆ ಆರಾಮನಿಗೆ ಬಂದಳು ತಂದೆ ಆರಾಮನಿಗಳು ತಂದೆ ಆರಾಮನಿಗೆ. ಬರದ ಶಿವನು ಹಿಂದ್ಯಾಕೆ ಬಂದಿರಿ ಶೋಭಾನವೇ. ಕೊಂಡರ ಕೊಳ್ಳೆ ಮಾಣಿ ಕೊಂಡರ ಕೊಳ್ಳೆ ಮಾಣಿ ಕೊಂಡರ ಕೊಳ್ಳೆ ಮಾಣಿ ಕೊಂಡರ ಕೊಳ್ಳೆ ಮಾಣಿ ನಗು ಬರಲಿಲ್ಲ ಮಾತಿಗೆ ನಾ ಬಂದು ಶೋಭಾನವೇ. ಚಕ್ಕಳ ಗೌರಮ್ಮನ ಕೊಡಬೇಕು ಗೌರಮ್ಮನ ಕೊಡಬೇಕು ಗೌರಮ್ಮನ ಕೊಡಬೇಕು ಗೌರಮ್ಮನ ಕೊಡಬೇಕು. ಕೊಡುವ ಕೇತ ಊರಾಗಿಲ್ಲ ಶೋಭಾನವೇ. ಟೋಪಿ ಅಚ್ಚಡದ ಶರಣ ಅಚ್ಚಡದ ಶರಣ ಟೋಪಿ ಅಚ್ಚಡದ ಶರಣ ಅಚ್ಚಡದ ಶರಣ ಶರಣ ಟೋಪಿ ಅಚ್ಚಡದ ಶರಣ ಊರಾಗಿಲ್ಲ ಶೋಭಾನವೇ. ಚಿಕ್ಕಳ ಗೌರಮ್ಮನ ಕೊಡಲಾರು ಗೌರಮ್ಮನ ಕೊಡಲಾರು ಗೌರಮ್ಮನ ಕೊಡಲಾರು ಗೌರಮ್ಮನ ಕೊಡಲಾರು. ಉಡುವುದುಂಟು ಸರಮುತ ಕಟ್ಟದುಂಟು ಶೋಭಾನವೇ. ಬೇರೊಂದೇ ಬದುಕ ಒಂದೇ ಬದುಕೇ ಹರಿಯಾಳೆ ಒಂದೇ ಬದುಕೇ ಹರಿಯಾಳೆ ಒಂದೇ ಬದುಕೇ ಹರಿಯಾಳೆ ಒಂದೇ ಬದುಕರಿಯಾಳು ನಮ್ಮ ಗೌರಿ ಶೋಭಾನವೇ. ಚಿಕ್ಕಳ ಗೌರಮ್ಮನ ಕೊಡಲಾರು ಗೌರಮ್ಮನ ಕೊಡಲಾರು ಚಿಕ್ಕಳ ಗೌರಮ್ಮನ ಕೊಡಲಾರು ಚಿಕ್ಕಳ ಗೌರಮ್ಮನ ಕೊಡಲಾರು. ಗೌರಮ್ಮ ಆಡುತ್ತೇನಂದಳು ಶೋಭಾನವೇ. ಅಪ್ಪಾಜಿ ನಮ್ಮ ವಾರಿಗೆ ಅಪ್ಪಾಜಿ ನಮ್ಮ ವಾರಿಗೆ ಅಪ್ಪಾಜಿ ನಮ್ಮ ವಾರಿಗೆ ಅಪ್ಪಾಜಿ ನಮ್ಮ ವಾರಿಗೆ ಅಪ್ಪಾಜಿ ನಮ್ಮ ವಾರಿ ಕೈಲಾಸದ ಶೋಭಾನವೇ. ಅಪ್ಪತ್ತೆ ಜಡಿಯ ತ್ರಾಬಾಸಿಗೆ ಅಪ್ಪತ್ತೆ ಜಡಿಯ ತ್ರಾಬಾಸಿಗೆ ಅಪ್ಪತ್ತೆ ಜಡಿಯ ತ್ರಾಬಾಸಿ ಅಪ್ಪತ್ತೆ ಜಡಿಯ ತ್ರಾಬಾಸಿಗೆ ಎಪ್ಪತ್ತೆ ಜಡಿಯ ತಪಸೆ ಜಂಗಮರಿಗೆ ಶೋಭನವೇ, ಅವರಿಗೆ ನನ್ನ ಕೊಡಬೇಕು, ನನ್ನ ಕೊಡಬೇಕು, ಅವರಿಗೆ ನನ್ನ ಕೊಡಬೇಕು, ಅವರಿಗೆ ನನ್ನ ಕೊಡಬೇಕು. ಅಜಗುಳ್ಳರು ಬೀದೆ ಕೈ ತೊಳೆಯಾರು ಶೋಭನವೇ, ಅಲದೆಲೆ ಇಡದು ತೀರಾದುಣ್ಣ, ಅಲದೆಲೆ ಇಡದು ತೀರಾದುಣ್ಣ, ಅಲದೆಲೆ ಇಡದು ತೀರಾದುಣ್ಣ, ಅಲದೆಲೆ ಇಡದು ತೀರಾ, ಅಲದೆಲೆ ಇಡದು ತೀರದುಣ್ಣ ಜಂಗಮಗೆ ಶೋಭನವೇ. ಈಗಿನ ಮನಸಾದೆ ಗವಾರಮ್ಮ, ಈಗಿನ ಮನಸೋತೆ ಗವಾರ, ಈಗಿನ ಮನಸಾದೆ ಗವಾರಮ್ಮ, ಮನಸೋತೆ ಗವಾರಮ್ಮ. ಬಟ್ಟಗುಳ್ಳರು ಬಟ್ಟ ಕೈ ತೊಳೆಯಾರು ಶೋಭನವೇ, ಅತ್ತಿಯಲೆ ಇಡದು ತೀರಾದುಣ್ಣ, ಅತ್ತಿಯಲೆ ಇಡದು ತೀರಾದುಣ್ಣ, ಅತ್ತಿಯಲೆ ಇಡದು ತೀರಾದುಣ್ಣ, ಅತ್ತಿಯಲೆ ಇಡದು ತೀರಾದುಣ್ಣ, ಅತ್ತಿಯಲೆ ಇಡದು ತೀರದುಣ್ಣ ಜಂಗಮಗೆ ಶೋಭನವೇ. ಮತ್ತೆ ಮನಸಾದೆ ಗವಾರಮ್ಮ, ಮನಸೋತೆ ಗವಾರಮ್ಮ, ಮತ್ತೆ ಮನಸಾದೆ ಗವಾರಮ್ಮ, ಮನಸೋತೆ ಗವಾರ. ಅರಮನೆ ಬೀದೆವರ ಗುರು ಮಾಟ ಶೋಭನವೇ, ಅಲದೆಲೆಯವರ ರೇವಣ, ಅಲದೆಲೆಯವರ ರೇವಣ, ಅಲದೆಲೆಯವರ ರೇವಣ, ಅಲದೆಲೆಯವರ ರೇವಣ. ಬಟ್ಟವರ ಅರಮನೆ ಬಟ್ಟವರ ಗುರು ಮಾಟ ಶೋಭನವೇ, ಅತ್ತಿಯಲೆಯವರ ರೇವಣ, ಅತ್ತಿಯಲೆಯವರ ರೇವಣ, ಅತ್ತಿಯಲೆಯವರ ಅತ್ತಿಯಲೆಯವರ ಹರಿವಾಣದಮ್ಮ ಶೋಭನವೇ, ಅವರನ್ನು ನೀವು ಜಾರಿ, ಅವರನ್ನು ನೀವು ಜಾರಿ, ಅವರನ್ನು ನೀವು ಜಾರಿ ಬಹುದೇ, ಅವರನ್ನು ನೀವು ಜಾರಿ ಬಹುದೇ. ಅಜಗುಣ್ಣರು ಬೀದೆ ಕೈ ತೊಳೆಯಾರು ಶೋಭನವೇ, ಅಲದೆಲೆ ಇಡದು ತೀರಾದುಣ್ಣ, ಅಲದೆಲೆ ಇಡದು ತೀರಾದುಣ್ಣ, ಅಲದೆಲೆ ಇಡದು ತೀರಾದುಣ್ಣ, ಅಲದೆಲೆ ಇಡದು ತೀರಾ, ಅಲದೆಲೆ ಇಡದು ತೀರದುಣ್ಣ ಜಂಗಮಗೆ ಶೋಭನವೇ. ಮತ್ತೆ ಮನಸಾದೆ ಗವಾರಮ್ಮ, ಮನಸೋತೆ ಗವಾರಮ್ಮ, ಮನಸಾತೆ ಗವಾರಮ್ಮ, ಮನಸೋತೆ ಗವಾರಮ್ಮ. ಯಾರು ಹೋಳಿಗೆ ತಿರುಗ್ಯಾರು ಶೋಭನವೇ, ಹೋಳಿಗೆ ಮುರುಲೋಕ ತೀರಾಗೋರು, ಹೋಳಿಗೆ ಮುರುಲೋಕ ತೀರಾಗ, ಹೋಳಿಗೆ ಮುರುಲೋಕ ತೀರಾಗೋರು, ಹೋಳಿಗೆ ಮುರುಲೋಕ ತೀರಾಗ, ಹೋಳಿಗೆ ಮುರುಲೋಕ ತಿರುಗ ಜಂಗಮರಿಗೆ ಶೋಭನವೇ. ನಮನ ಸೋದೆ ಗವಾರಮ್ಮ, ಮನಸೋತೆ ಗವಾರಮ್ಮ, ನಮನ ಸೋತೆ ಗವಾರಮ್ಮ, ಮನಸೋತೆ ಗವಾರ. ಮುರುಲೋಕ ಸಲವೆ ತು ಶೋಭನವೇ, ಅವರನ್ನು ನೀವು ಜಾರಿ, ಅವರನ್ನು ನೀವು ಜಾರಿ, ಅವರನ್ನು ನೀವು ಜಾರಿ ಬಹುದೇ, ಅವರನ್ನು ನೀವು ಜಾರಿ ಬಹುದೇ. ಬಟ್ಟೆಗುಂಡರು ಬಟ್ಟೆ ಕೈ ತೊಳೆಯಾರು ಶೋಭನವೇ, ಅತ್ತಿಯಲೆ ಇಡದು ತೀರಾದುಣ್ಣ, ಅತ್ತಿಯಲೆ ಇಡದು ತೀರಾದುಣ್ಣ, ಅತ್ತಿಯಲೆ ಇಡದು ತೀರಾದುಣ್ಣ, ಅತ್ತಿಯಲೆ ಇಡದು ತೀರಾದುಣ್ಣ. ಬಟ್ಟವರ ಅರಮನೆ ಬಟ್ಟವರ ಗುರು ಮಾಟ ಶೋಭನವೇ, ಅತ್ತಿಯಲೆ ಅವರ ಹರಿವಾಣ, ಅತ್ತಿಯಲೆ ಅವರ ಹರಿವಾಣ, ಅತ್ತಿಯಲೆ ಅವರ ಹರಿವಾಣ, ಅತ್ತಿಯಲೆ ಅವರ ಹರಿವಾಣ. ಅವರಿಗೆ ನನ್ನ ಕೊಡಬೇಕು, ಅವರಿಗೆ ನನ್ನ ಕೊಡಬೇಕು, ಅವರಿಗೆ ನನ್ನ ಕೊಡಬೇಕು, ಅವರಿಗೆ ನನ್ನ ಕೊಡಬೇಕು. ಇದುವರೆಗೂ ತರೀಕೆರೆ ತಾಲೂಕು ಮೂಡಿಗೆರೆಯ ಶ್ರೀಮತಿ ಸುಮಿತ್ರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಪ್ರತಿದಿನ ಬೆಳಗ್ಗೆ 6:35 ಡಾ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾ ಬೆಳಕೆ ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಆತ್ಮೀಯ ಕೇಳುಗರೆ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು